ನಾವು ನಮ್ಮ ಮಾತೃಭಾಷೆಯನ್ನು ಉಳಿಸಿದರೆ ಅದು ನಮ್ಮನ್ನುಳಿಸುತ್ತದೆ. ಕನ್ನಡವಾಗಲು ಉಸಿರು, ಬಾಳೆಲ್ಲ ಹಸಿರು, ಕನ್ನಡ ಉಳಿದರೆ ನಾವು ಉಳಿದೇವು. ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡವೆಂಬವು ಎಂದೆಂದಿಗೂ ನೀ ಕನ್ನಡವಾಗಿರು. ಸಮಯ ಆಗಿದೆ 6:51. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಮನರೇಗಾ, ಮನೆ ಅಂಗಳದಲ್ಲಿ ಉದ್ಯೋಗ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ಉದ್ಯೋಗ ಖಾತರಿ ನಡಿಗೆ ಸಬಲತೆ ಎಡೆಗೆ ಈ ಅಭಿಯಾನದ ಜಾಗೃತಿಗಾಗಿ ಮನೆ ಮನೆಗಳಿಗೆ ಭೇಟಿ ನೀಡಿ ಮಾಹಿತಿ ತಲುಪಿಸಲಾಗುವುದು. ಕೌಶಲ್ಯರಹಿತ ಮಹಿಳೆಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರುಗಳಿಗೆ ನಿರ್ವಹಿಸುವ ಕೂಲಿ ಕೆಲಸಕ್ಕೆ 10% ರಿಯಾಯಿತಿ ಹಾಗೂ ಮಹಿಳಾ ಭಾಗವಹಿಸುವಿಕೆಗೆ 60% ಹೆಚ್ಚಿಸಲಾಗುವುದು. ಕಾಮಗಾರಿಯ ಅರ್ಜಿಗಳನ್ನು ಸ್ವೀಕರಿಸಲು ಜಾಗೃತಿ ವಾಹನದಲ್ಲಿ ಪ್ರತಿ ಹಳ್ಳಿಗೂ ಭೇಟಿ, ಬೇಡಿಕೆ ಪಟ್ಟಿಯನ್ನು ಅಂಗನವಾಡಿ, ಗ್ರಂಥಾಲಯ, ನ್ಯಾಯಬೆಲೆ ಅಂಗಡಿ, ಹಾಲಿನ ಕೇಂದ್ರಗಳಲ್ಲಿ ಸ್ಥಾಪಿಸಿ 31 ಅಕ್ಟೋಬರ್ 2024 ಸಂಗ್ರಹಿಸಲಾಗುವುದು. ಕಾಮಗಾರಿ ಆಯ್ಕೆ ಮಾಡುವಾಗ ಬಿಡಿ ಬಿಡಿ ವಿಂಗಡಣೆ ಮಾಡುವುದನ್ನು ನಿರ್ಬಂಧಿಸಿದೆ. ಮಹಿಳಾ ಮತ್ತು ಮಕ್ಕಳಿಗಾಗಿ ಆದ್ಯತೆ, ಶೋಷಿತ ಮಹಿಳೆಯರು, ಅಬಲೆಯರು, ಪರಿತಕ್ತರಿಗಾಗಿ ಬೇಡಿಕೆಗಳನ್ನು ಸ್ವೀಕರಿಸಲು ನೆರವು ನೀಡಲಾಗುವುದು. ಮಕ್ಕಳ ದೈಹಿಕ ಮಾನಸಿಕ ಬೆಳವಣಿಗೆಗಾಗಿ ವಿಶೇಷ ಕಾರ್ಯಕ್ರಮ. ವೈಯಕ್ತಿಕ ಕಾಮಗಾರಿಗಳ ಅನುಷ್ಠಾನದಲ್ಲಿ ಫಲಾನುಭವಿಯ ಕುಟುಂಬವು ಜೀವಿತಾವಧಿಯಲ್ಲಿ ರೂಪಾಯಿ 5 ಲಕ್ಷಗಳ ಮಿತಿಯೊಳಗೆ ತಮಗೆ ಬೇಕಾದ ಕಾಮಗಾರಿಗಳನ್ನು ಪಡೆದುಕೊಳ್ಳಲು ಅರ್ಹರಾಗಿರುತ್ತಾರೆ. ಮನರೇಗಾ, ಮನೆಯಂಗಳದಲ್ಲಿ ಉದ್ಯೋಗ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗಾಗಿ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನರ್ಸರಿ ಸಸ್ಯಗಳ ನಿರ್ವಹಣೆ ಅನುಭವ ಕುರಿತು ಗುಂದಾ ಜೋಯಿಡಾದ ಉಷಾ ಮೋಹನ್ ದೇಸಾಯಿ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಉಷಾ ಮೋಹನ್ ದೇಸಾಯಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಕೃಷಿಯಲ್ಲಿ ವಿಶೇಷವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ನೋಡಿದರೆ ನರ್ಸರಿಯ ಒಂದು ಪ್ರಾಮುಖ್ಯತೆ ಏನು? ಸಸ್ಯ ಕ್ಷೇತ್ರ ಅಂತ ಹೇಳುವಂತಹದ್ದು ಅಥವಾ ನರ್ಸರಿ ಅಂತ ಹೇಳುವಂತಹದ್ದು, ಅದರ ಪ್ರಾಮುಖ್ಯತೆ ಏನು? ನರ್ಸರಿಯಿಂದನೇ ತೋಟ ಮಾಡ್ಲಿಕ್ಕೆ ಆಗುದು, ಗಿಡ ನೆಟ್ಟರೆ ಅಲ್ಲ, ಹಾಗಾಗಿ ನರ್ಸರಿ ಮೊದಲು ಬೇಕು. ಅದಕ್ಕೆ ಹೇಳೋದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಹೌದು, ಸಸಿ ಮಾಡಿಕೊಟ್ಟಾಗಲೇ ಎಲ್ಲ ತೋಟ ಅಭಿವೃದ್ಧಿ ಆಗೋದು. ಅದು ಮೊದಲು ನೆಡುವುದೇ ಸಸಿಯನ್ನ, ಹಾಗಾಗಿ ನರ್ಸರಿ ಮುಖ್ಯ ಅಂತ. ನರ್ಸರಿ ಮಾಡಬೇಕಿದ್ರೆ ತಾಯಿ ಮರದಿಂದ ಒಂದು ಆಯ್ಕೆ ಮಾಡಿಕೊಳ್ಳುವಂತಹದ್ದು, ಬಿತ್ತನೆ ಬೀಜದ ಆಯ್ಕೆ ಮಾಡಿಕೊಳ್ಳುವಂತಹದ್ದೆಲ್ಲ ಮುಖ್ಯವಾಗ್ತದೆ. ಹೇಳಿ, ಈ ಅಡಿಕೆಯಲ್ಲಿ ತಾಯಿ ಮರದ ಒಂದು ಆಯ್ಕೆಯನ್ನ ಹೇಗೆ ಮಾಡಿಕೊಳ್ಳುವಂತಹದ್ದು, ಏನು ಮಾನದಂಡ ಇದೆ? ಉತ್ತಮ ಫಸಲು ನೀಡುವಂತಹದ್ದು ಮೊದಲನೇದಾಗಿ, ಮತ್ತೆ ವರ್ಷ ವರ್ಷಾನು ಒಂದೇ ತರ ಬರಬೇಕು ಅದಕ್ಕೆ ಫಸಲು. ನಾಲ್ಕು ಕೊನೆ ವರ್ಷಾನು ಒಂದೇ ತರ ಬರುವಂತದ್ದು. ಒಳ್ಳೆ ಹಣ್ಣಾಗಿರುವಂತಹ ಅಡಿಕೆಯನ್ನು ಕೊಯ್ದು ಅದನ್ನು ಬೀಜಕ್ಕೆ ಇಡ್ತೇವೆ ನಾವು. ಈಗ ಅಡಿಕೆಯಲ್ಲಿ 4 ಗೊನೆ ಅಂತ ಹೇಳಿದ್ರಿ, ಪ್ರತಿ ವರ್ಷವೂ ಕೂಡ ಒಂದೇ ರೀತಿ ಬರುತ್ತದೆ ಅಂತ ಅದಕ್ಕೆ ಮಾರ್ಕ್ ಮಾಡಿ ಇಡ್ತೀರಾ ಆ ಮರಕ್ಕೆ, ಅದು ಹೇಗೆ ಗೊತ್ತಾಗ್ತದೆ? ಪ್ರತಿ ವರ್ಷ ಬರುವಂತ ಮರವನ್ನು ನಾವು ಆಯ್ಕೆ ಮಾಡಿ ಇಟ್ಕೊಳ್ತೇವೆ, ಗಮನಿಸಿ. ಹೌದು, ಒಂದು ಎಕರೆ ತೋಟ ಇದ್ರೆ ಅಂದ್ರೆ ಆ ಒಂದು 10 ಮರ ಆದ್ರೆ ಸಿಗ್ತದ ಅಂತ? 10 ಮರ ಸಿಗ್ಬಹುದು, ಸಿಗ್ತದೆ. ಇಲ್ಲ ಅಂದ್ರೆ ನಾವು ಯಾರ ತೋಟದಲ್ಲಿ ಚೆನ್ನಾಗಿ ಅಡಿಕೆ ಇದೆ ಅಂತ ನೋಡ್ಕೊಂಡು ತಂದು ಮಾಡ್ತೇವೆ. ಈ ವರ್ಷಕ್ಕೆ ಎಷ್ಟು ಅಡಿಕೆಯನ್ನು ಸಂಗ್ರಹ ಮಾಡ್ತೀರಿ ಬಿತ್ತನೆಗೆ ಅಂತ? 2,000-2,500 ಅಡಿಕೆ ಸಸಿಯನ್ನು ಮಾಡ್ತೇವೆ ನಾವು. 2,500. ಸರ್, ಈಗ ಅಡಿಕೆ ಗೋನೆಯನ್ನ ಕೆಳಗೆ ಇಳಿಸಿದ ನಂತರ ಏನೇನು ಮಾಡ್ತೀರಿ? ಅಡಿಕೆ ಗೋನೆ ಇಳಿಸಿದ ನಂತರ ಹಣ್ಣಾಗಿದ್ದ ಅಡಿಕೆಯನ್ನೇ ತಂದು ಅದನ್ನ ಕಣ್ಣು ಮೇಲೆ ಮಾಡಿ ಅಡಿಕೆ ಮಡಿ ಮಾಡಿ ಮಣ್ಣು ಮಡಿ ಮಾಡಿ ಅದು ಅದನ್ನ ಇಡಬೇಕು ಅಡಿಕೆಯನ್ನು. ಅದ್ರ ನಂತರ ಅದಕ್ಕೆ ಮೇಲಿಂದ ಒಣ ಹುಲ್ಲನ್ನು ಮುಚ್ಚಬೇಕು. ಈಗ ಸಸಿ ಮಡಿ ಅಂದ್ರೆ ಅದಕ್ಕೆ ಏನೇನು ಹಾಕ್ತೀರಿ? ಅದಕ್ಕೆ ಕೆಂಪು ಮಣ್ಣು, ಬೆಟ್ಟದ ಮಣ್ಣು, ಕಾನ ಮಣ್ಣು ಅಂತ ಹೇಳ್ತಾವೆ ಅದು. ಅದು ಆಮೇಲೆ ಇದು ಗೊಬ್ಬರ, ಸಗಣಿ ಗೊಬ್ಬರವನ್ನು ಹಾಕ್ತೇವೆ, ಸ್ವಲ್ಪ ಒಣಗಿದ್ದು ಹುಡಿ ಗೊಬ್ಬರವನ್ನು ಹಾಕ್ತೇವೆ ಅದಕ್ಕೆ. ಅದರಲ್ಲಿ ಅಡಿಕೆಯನ್ನು ಇಟ್ಟು ಅದಕ್ಕೆ ಮೇಲಿಂದ ಒಣ ಹುಲ್ಲನ್ನು. ಒಂದು ಅಡಿಕೆಗೂ ಇನ್ನೊಂದು ಅಡಿಕೆಗೂ ಇಷ್ಟು ದೂರ ಇರಬೇಕು ಅಂತ ಏನಾದ್ರು ಉಂಟಲ್ಲ ಲೆಕ್ಕಾಚಾರ? ಒಂದೊಂದು ಅಡಿ ಅಂತ ಒಂದು ಅಂದಾಜಿಗೆ ಇಡ್ತೇವೆ. ತುದಿ ಮೇಲೆ ಬರುವ ಹಾಗೆ ಇಡಬೇಕು, ಮೇಲೆ ಬರುವ ಹಾಗೆ ಇಡುದು. ಅದರ ಮೇಲೆ ಮಣ್ಣು ಹಾಕ್ಬೇಕು ಸ್ವಲ್ಪ. ಹಾ, ಸ್ವಲ್ಪ ಮಣ್ಣು ಹಾಕಿ ಅದಕ್ಕೆ ಒಣ ಹುಲ್ಲನ್ನು ಮುಚ್ಚಿಡ್ತೇವೆ. ಪ್ರತಿದಿನ ನೀರ್ ಹಾಕ್ಬೇಕು ಅದಕ್ಕೆ. ಸಾಮಾನ್ಯ ವರ್ಷದ ಯಾವ ಸಮಯದಲ್ಲಿ ಬಿತ್ತನೆ ಮಾಡೋದು? ಮಾರ್ಚ್ ಅಲ್ಲಿ. ಗೊನೆ ಸಿಗ್ತದೆ ಅಂದ್ರೆ ಇಟ್ಕೊಳ್ತೇವೆ ಅದು, ಫುಲ್ ಹಣ್ಣಾಗೋ ತನಕನು ಇಟ್ಟುಕೊಂಡು ಫೆಬ್ರವರಿ ಮಾರ್ಚ್ಗೆ ಅದನ್ನು ಬೀಜಕ್ಕೆ ಮೊಳಕೆಗೆ ಹಾಕ್ತೇವೆ ನಾವು. ಈಗ ಅಡಿಕೆ ಮರದಲ್ಲಿ ವರ್ಷಕ್ಕೆ ಮೂರ್ನಾಲ್ಕು ಗೊನೆ ಸಿಗ್ತದೆ ಅಂತ ಹೇಳಿದ್ರಿ, ಯಾವ ಗೊನೆಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಏನಾದ್ರು ಲೆಕ್ಕಾಚಾರ ಉಂಟು, ಅಥವಾ ಮಾರ್ಚ್ ತಿಂಗಳಿಗೆ ಸಿಗುವಂತಹ ಗೊನೆ ಆಗ್ಬೇಕು ಅಂತ ಏನಾದ್ರು ಉಂಟಾ? ಇಲ್ಲ, ಹಾಗೇನಿಲ್ಲ, ಒಂದೊಂದಾಗ ಹಣ್ಣಾಗೋದಿಲ್ಲ. ಇಲ್ಲ ಇಲ್ಲ, ಮೊದ್ಲ ಶುರುವಿನ ಕೊನೆನೂ ತಗೊಳ್ತೇವೆ. ಒಳ್ಳೆ ಮರದ್ದು ಅಂದ್ರೆ ಅದು ಬುಡದಿಂದಾನು ಹಾಕ್ತಾ ಇರ್ತೇವೆ ಹಣ್ಣಾದಾಗ, ಒಂದ ತಿಂಗಳೊಳಗೆ ಪೂರ್ತಿ ಹಾಕಿ ಆಗುದು ಅದು. ಒಂದೊಂದೇ ಕೊನೆಯಾಗ ಹಣ್ಣಾಗ್ತದೆ ಅದು, ಮೊದ್ಲ ಕಾಯಿ ಇರ್ತದೆ ಆಮೇಲೆ ಹಣ್ಣು, ಹಿಂಗೆ ಹಂಗ್ ಮಾಡಿ ಹಾಕ್ತಾ ಇರ್ತೇವೆ. ಆಮೇಲೆ ಈಗ ಈ ನರ್ಸರಿ ಬೆಡ್ ನಲ್ಲಿ ಹಾಕಿ ಎಷ್ಟು ದಿವಸದ ನಂತರ ಅದು ಮೊಳಕೆ ಬರ್ತದೆ? 60 ದಿವಸಕ್ಕೆ ಮೂರ್ನಾಲ್ಕು ಇಂಚ್ ಮೇಲೆ ಬರ್ತದೆ. ಅದಕ್ಕೆ ನೀರಿನ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ ಎಲ್ಲ ಮಾಡ್ತಾರೆ? ನೆರಳಿನ ವ್ಯವಸ್ಥೆ ಮಾಡಬೇಕು. ನೀರು ಪ್ರತಿ ದಿವಸ ಕೊಡಬೇಕು? ಹೌದು, ಪ್ರತಿದಿನ ಕೊಡಬೇಕು ಅದಕ್ಕೆ. ತಂಪಿರಬೇಕು ಅದಕ್ಕೆ, ತಂಪಿದ್ದಾಗಲೇ ಅದು ಮೊಳಕೆ ಬರ್ತದೆ. ಮೊಳಕೆ ಬಂದ ಮೇಲೆ ಏನ್ ಮಾಡ್ತೀರಿ? ಅದರ ನಂತರ ಪಾಲಿಥಿನ್ ಬ್ಯಾಗಿಗೆ ಮಣ್ಣು ತುಂಬಿಸಿ ಅದರಲ್ಲಿ ಬರೀ ಮಣ್ಣು ಮರಳು ಏನಾದ್ರು ಬೇಕಾಗ್ತದೆ? ಮರಳು ಮಣ್ಣು ಸಗಣಿ ಎಲ್ಲ ಹಾಕೋದೇ ಅದಕ್ಕೆ, ಗೊಬ್ಬರ ಎಲ್ಲ ಹಾಕಿ ಒಂದು ಮಡಿ ಇದು ಮಾಡ್ಕೊಳ್ಳೋದು. ನೀರು ನಿಲ್ಬಾರ್ದು. ಪ್ಲಾಸ್ಟಿಕ್ ಅದರಲ್ಲಿ ಮಣ್ಣು ತುಂಬಿಸಿ ಅದರಲ್ಲಿ ಮೊಳಕೆಯನ್ನು ಇಡ್ತೇವೆ. ಈಗ ಪಾಲಿ ಬ್ಯಾಗ್ ಅಂತೇಳಿ ಈಗ ಬೇರೆ ಬೇರೆ ಸೈಜ್ ಇಂದ ಬರ್ತದಲ್ಲ, ಎಷ್ಟು ದೊಡ್ಡದು ಒಳ್ಳೇದು? 8x14 ಇಂಚು. 8x14 ಇಂಚಿಂದು ಪಾಲಿಥಿನ್ ಬ್ಯಾಗ್ ಅಂತ ತಗೊಳ್ತೇವೆ. ಅಂದ್ರೆ ಅದು ನಾಳೆ ಅವ್ರು ತಗೊಂಡು ಹೋಗೋರಿಗೂ ಸುಲಭ ಆಗ್ಬೇಕು, ಗಾಡಿಯೆಲ್ಲ ಹಾಕೊಂಡು ಹೋಗ್ಬೇಕಿದ್ರೆ. ದೊಡ್ಡ ದೊಡ್ಡದಾದ್ರೆ ಕಷ್ಟ ಆಗ್ತದೆ. ಹಂಗೇಳಿ 6 ತಿಂಗಳವರೆಗೆ ಸಸಿ ಇರ್ಬೇಕಲ್ಲ ಕೊಟ್ಟೆಯಲ್ಲಿ, ಬೇರಿನ ಬೆಳವಣಿಗೆ ಆಗ್ಬೇಕು. ಹಂಗಾಗಿ ಒಂದು ಮೀಡಿಯಂ ಸೈಜ್ ಇಂದು ಪ್ಲಾಸ್ಟಿಕ್ ಅನ್ನು ಮಾಡ್ತೇವೆ ನಾವು. ಈಗ ಮಾರ್ಚ್ ಅಲ್ಲಿ ಬಿತ್ತನೆ ಮಾಡಿರುವ ಒಂದು ಬೀಜ ಯಾವಾಗ ನೆಡುವುದಕ್ಕೆ ಸಿದ್ಧವಾಗ್ತವೆ? 6 ತಿಂಗಳಿಗೆ. ನೆಕ್ಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಹೌದು ಹೌದು. ಅವಾಗ ಎಷ್ಟು ಎಲೆ ಬಂದಿರ್ತದೆ? 4 ಎಲೆ 6 ಎಲೆ ಬಂದಿರ್ತದೆ. ಈಗ ಮಳೆಗಾಲದಲ್ಲಿ ನಿರ್ವಹಣೆ ಅಂದ್ರೆ ಏನೇನ್ ಮಾಡಬೇಕು ಈಗ ನರ್ಸರಿ ಕ್ಷೇತ್ರದಲ್ಲಿ? ಕಳೆ ಬಂದಿದ್ದನ್ನು ತೆಗೆಯುವುದಷ್ಟೇ ಬಿಟ್ರೆ ಮತ್ತೆಂತ ಕೆಲಸ ಇಲ್ಲ ಅದಕ್ಕೆ. ಮಳೆಗಾಲದಲ್ಲಂತೂ ನೀರು ಬೀಳ್ತಾ ಇರ್ತದೆ ಮೇಲಿಂದವ. ಏನು ಕೊಟ್ಟೆ ಜಾಸ್ತಿ ಆದ್ರೆ ಏನಾದ್ರು ಬುಡ ಕುಳಿತದ? ಇಲ್ಲ, ಹಂಗೆಂತ ಇಲ್ಲ, ನೀರ್ ನಿಲ್ಲದಂಗ್ ನೋಡ್ಕೊಳ್ಬೇಕು ಅಷ್ಟೇ. ಕೊಟ್ಟೆ ಒಳಗೆ ಎಲ್ಲಾದ್ರೂ ನೀರ್ ನಿಂತು ಹಂಗಾದ್ರೆ ಮಾತ್ರ ಸಮಸ್ಯೆ. ಹೌದು, ತೂತಿರ್ತದೆ, ಪ್ಲಾಸ್ಟಿಕ್ಗೆ ತೂತಿರ್ತದೆ. ಅದು ಸೂಕ್ಷ್ಮವಾಗಿ ನೋಡ್ತಾ ಇದ್ರೆ ಆಯ್ತು ಅಷ್ಟೇ, ಮತ್ತೆಂತ ಸಮಸ್ಯೆ ಇಲ್ಲ ಅದಕ್ಕೆ. ಈಗ ಎಲೆ ಎಲೆ ಎಲ್ಲ ಈ ಬಿಳಿ ನೊಣಗಳು ಅಂತದೆಲ್ಲ ಬರುದಿಲ್ಲ ನಮ್ಮ ನರ್ಸರಿಯಲ್ಲಿ? ಇನ್ನೂ ಅಂತದ್ದು ಎಂತದ್ದು ಆಗಿಲ್ಲ, ಇನ್ನು ಇಲ್ಲ, ರೋಗದ ಯಾವ್ದು ಬಾಧೆ ಇಲ್ಲ ಇನ್ನು. ಆಮೇಲೆ ಇದಕ್ಕೆ ಏನಾದ್ರು ಮೇಲ್ ಗೊಬ್ಬರವಾಗಿ ಏನಾದ್ರು ಕೊಡ್ಬೇಕು ಸ್ವಲ್ಪ ಚೆನ್ನಾಗಿ ಬರ್ಲಿ ಗಿಡ ಅಂತ ಹೇಳಿ? ಹಾ, ಹಾಕ್ಬಹುದು ಅದಕ್ಕೆ, ಅದು ನಮ್ಮ ಅನುಕೂಲ ನೋಡಿ. ಗಿಡ ಏನಾದ್ರೂ ಸ್ವಲ್ಪ ಚಿಕ್ಕದಿದೆ ಅಂತ ಆದ್ರೆ ಮತ್ತೆ ಹಾಕ್ಬೇಕು, ಇಲ್ಲ ಮೊದ್ಲಿನ ಇದ್ರಲ್ಲೇ ನಡೀತಾ ಇದೆ ಅಂತ ಆದ್ರೆ 6 ತಿಂಗಳಿಗೆ ಅಂದ್ರೆ ಮತ್ತೆಂತ ಬೇಕಾಗುದಿಲ್ಲ, ಒಂದು ಪ್ಲಾಸ್ಟಿಕ್ ಒಳಗೆ ಹಾಕಿದ ಮಣ್ಣೇ ಸಾಕಾಗ್ತದೆ ಅದಕ್ಕೆ. ಈಗ ಗಿಡ ತಗೊಂಡು ಹೋಗುವ ಸಂದರ್ಭದಲ್ಲಿ 4 ಎಲೆ ಬಂದಿರ್ತದ? ಹಾ, 4 ಎಲೆ ಬಂದಿರ್ತದೆ. ಹೌದು. ಯಾವ ಗಿಡವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ, ಈಗ ನರ್ಸರಿಯಲ್ಲಿ 1000 ಗಿಡ ಇದೆ ಅಂತ ಇಟ್ಕೊಳ್ಳಿ, ಎಲ್ಲ 1000 ಕೂಡ ತಗೊಂಡು ಹೋಗ್ಬೋದು ಅಥವಾ ಅದರಲ್ಲಿ ಏನಾದ್ರೂ ಆಯ್ಕೆಗೆ ಅವಕಾಶ ಉಂಟಾ? ಆಯ್ಕೆಗೆ ಅವಕಾಶ ಉಂಟು, ಒಂದೊಂದು ಚಿಕ್ಕದಿರ್ತದೆ, ಒತ್ತಾಗಿದ್ದೆಲ್ಲ ಚಿಕ್ಕದಿರ್ತದೆ, ಅಂತ ಸಮಯದಲ್ಲಿ ಅವರು ಚೆನ್ನಾಗಿ ಬೆಳೆದಿದ್ದ ಸಸಿಯನ್ನೇ ನೋಡಿ ತಗೊಂಡು ಹೋಗ್ಬಹುದು. ಒಂದು ಗಿಡ ಚೆನ್ನಾಗಿ ಬೆಳೆದಿದೆ ಅಂತ ಹೇಗೆ ಗೊತ್ತಾಗ್ತದೆ? ಅದ್ರ ಬುಡ ದಪ್ಪ ಆಗಿ ಎಲೆ ಎಲೆ 5-6 ಆಗಿ ಚಂದ ಆಗಿರ್ತದೆ ಗಿಡ ನೋಡ್ಲಿಕ್ಕೆ ಗೊತ್ತಾಗ್ತದೆ, ನೋಡಿದ ತಕ್ಷಣ ಗೊತ್ತಾಗ್ತದೆ, ನೋಡಿ ದೊಡ್ಡ ಮರ ಆಗ್ಬಹುದು ಅಂತ. ಹೌದು, ಧೈರ್ಯ ಬರ್ತದೆ ನೋಡಿದ ತಕ್ಷಣ. ಯಾವ ತಳಿ ಅಡಿಕೆ ಇದೆ ಇಲ್ಲಿ ಊರಲ್ಲಿ? ನಮ್ಮೂರಲ್ಲಿ ಲೋಕಲ್ ತಳಿನೇ, ಮತ್ತು ಹೊರಗಡೆಯಿಂದ ಅಂದ್ರೆ ಸಿರ್ಸಿ ತಳಿ ಅಂತ ಒಂದು ಹಾಕ್ತೇವೆ ನಾವು, ನಮ್ಮ ಗುರುತದವ್ರದ್ದು ಒಬ್ಬರದ್ದು ಪರಿಚಯ ಮಾಡಿಕೊಂಡು ಅವ್ರ ಹತ್ರಿಂದ ಬೀಜ ಬೇಕು ಅಂದ್ರೆ ಅವರಿಂದ ತರ್ತೇವೆ ನಾವು. ರತ್ನಗಿರಿಯೋ, ಮೋಹಿತ್ ನಗರ ಅಂತದೆಲ್ಲ ಬರ್ತದೆ? ಇಲ್ಲ ಇಲ್ಲ, ಸಿರ್ಸಿ ತಳಿನೇ ನಮ್ದು, ಅಲ್ಲಿಂದಾನೇ ತರೋದು. ಆಮೇಲೆ ಈಗ ಅಡಿಕೆ ನರ್ಸರಿ ಅಲ್ಲದೆ ಬೇರೆ ನರ್ಸರಿ ಮಾಡ್ತೀರಿ ನೀವು? ಏಲಕ್ಕಿಯೋ ಬೇರೆ? ಏಲಕ್ಕಿ, ಕಾಳುಮೆಣಸು ಎಲ್ಲ ಸ್ವಲ್ಪ ಕಮ್ಮಿ ಕಮ್ಮಿ ಇಲ್ಲ ಅಂದ್ರೆ, ಅಡಿಕೆಗೆ ತಗೊಂಡು ಹೋಗ್ಲಿಕ್ಕೆ ಬಂದವರು ಇದನ್ನು ಸ್ವಲ್ಪ ಸ್ವಲ್ಪ ತಗೊಂಡು ಹೋಗ್ತಾರೆ. ಹೌದು, ಯಾರು ಪೂರ್ತಿ ಮಾಡುದಿಲ್ಲ, ಏಲಕ್ಕಿನೇ ಫುಲ್ ಮಾಡುವಂತವ್ರಿಲ್ಲ ಯಾರು ಈಗ, ಯಾಕೆಂದ್ರೆ ಅದು ಮಂಗನ ಕಾಟದಿಂದ ಎಲ್ಲೋ ಮನೆ ಖರ್ಚಿಗೆ ಬೇಕಾಗುವಂತ 10-20 ತಗೊಂಡು ಹೋಗ್ತಾರೆ. ಅದರ ಸಲುವಾಗಿ ಅದನ್ನು ಮಾಡಿರ್ತೇವೆ ಜೊತೆಯಲ್ಲಿ. ಸ್ವಲ್ಪ ಇದರ ಬಗ್ಗೆ ಹೇಳಿ, ಏಲಕ್ಕಿ ನರ್ಸರಿ ಮಾಡುವುದು ಅಂದ್ರೆ ಹೇಗೆ, ಬಿತ್ತನೆ ಬೀಜ ಆಯ್ಕೆ ಮಾಡುವಂತಹದ್ದು, ಬೀಜೋಪಚಾರ ಮಾಡುವಂತಹದ್ದು, ಬೀಜ ಹಾಕುವಂತಹದ್ದು? ಏಲಕ್ಕಿ ಬೀಜ ಬಲಿತ ಹಣ್ಣನ್ನು ತಗೊಳ್ಬೇಕು ಮೊದಲನೇದಾಗಿ. ಅದನ್ನ ನೀರಿನಲ್ಲಿ 12 ಗಂಟೆ ನೆನೆಸಿಡ್ಬೇಕು. ಅದು ಅದ್ರ ಮೇಲೆ ಆಸಿಡ್ ಟ್ರೀಟ್ಮೆಂಟ್ ಬೇಕಾ? ಇಲ್ಲ, ನೀರಲ್ಲಿ ನೆನೆಸಿಟ್ರೆ ಅದು ಹೋಗ್ತದೆ. ಅದ್ರ ನಂತರ ಅದನ್ನ ಗಿಡ ಬಿತ್ತನೆ ಮಾಡ್ಲಿಕ್ಕೆ ಅಡ್ಡಿಲ್ಲ. ಅದನ್ನು ಕೂಡ ಈ ಬೆಡ್ಡಲ್ಲಿ ಹಾಕುವಂತದ್ದು? ಅದನ್ನು ಬೆಡ್ಡಲ್ಲಿ ಹಾಕುದು, ಮಣ್ಣಿನ ಬೆಡ್ ಮಾಡಿ 1 ಇಂಚ್ ಆಳಕ್ಕೆ ಅದನ್ನು ಬೀಜ ಇಡಬೇಕು. ಅದಕ್ಕೆ ಬೂದಿ ಅಂತ ಹಾಕ್ತೇವೆ ನಾವು. ಇರುವೆ ಗೆದ್ದಲು ಬರುದಿಲ್ಲ, 45 ದಿನ ಅದಕ್ಕೆ ಹುಟ್ಟಲಿಕ್ಕೆ ಬೇಕು, ಮೊಳಕೆ ಬರ್ಲಿಕ್ಕೆ ಬೇಕು. ಹಂಗಾಗಿದ್ದ ಇರುವೆ ಸಮಸ್ಯೆ ಇಲ್ಲ ಅದಕ್ಕೆ. 45 ದಿವಸ ಆದ್ರೆ ಹುಟ್ಟುತ್ತದೆ, ಮೊಳಕೆ. ಆಮೇಲೆ ಮತ್ತೆ ಪ್ಲಾಸ್ಟಿಕ್ ಕವರಿಗೆ ಹಾಕುದು ಅದನ್ನು. ಮಡಿಕೆ ಹಾಕಿದಾಗ ಅದಕ್ಕೂ ಕೂಡ ಅದಕ್ಕೆ ಸಣ್ಣ ಬ್ಯಾಗ್ ಆದ್ರೆ ಸಾಕಾಗ್ತದೆ. ಇಲ್ಲ, ಚಿಕ್ಕದಾದ್ರೂ ನಡೀತದೆ. ಈಗ ಬಿತ್ತನೆ ಮಾಡಿದ್ರೆ ಎಲ್ಲ ಬೀಜಗಳು ಕೂಡ ಮೊಳಕೆ ಹೊಡಿತಾವೋ ಅಥವಾ ಅದರಲ್ಲಿ 80% 90% ಅಂತ ಇದೆಯಾ? 90% ಇರಬಹುದು. ಅಂದ್ರೆ ನಾವು ಏನ್ ಲೆಕ್ಕಾಚಾರ ಮಾಡಿ ಹಾಕುದಿಲ್ಲಲ್ಲ, ಒಂದು ಹಣ್ಣಲ್ಲಿ ಹೆಚ್ಚು ಅಂದ್ರೆ ಒಂದು 10 ಬೀಜ ಹುಟ್ಟುತ್ತದೆ. ಗಟ್ಟಿ ಬೀಜ ಎಲ್ಲ ಹುಟ್ಟುತ್ತದೆ, ಸುಮಾರಿಗೆ ಹುಟ್ಟುತ್ತದೆ. ಒಂದು 4 ದಿನ ಹೆಚ್ಚು ಕಮ್ಮಿ ಆಗಾದ್ರೂ ಹುಟ್ಟೆ ಹುಟ್ಟುತ್ತದೆ ಅದಷ್ಟು. ಈಗ 45-50 ದಿವಸದಲ್ಲಿ ಹುಟ್ಟಿದ ಸಸಿ ಮಾತ್ರ ತಗೊಳ್ಬೇಕು ಅಥವಾ ಒಂದು ಲೇಟ್ ಆಗಿ 2 ತಿಂಗಳಾದ ನಂತರ ಹುಟ್ಟಿದ ಬೀಜವನ್ನು ಕೂಡ ತಗೋಬಹುದು? 2 ತಿಂಗಳ ನಂತರ ಹುಟ್ಟಿದ ಬೀಜನೂ ಆದ ನಂತರ ಆದ್ರೂ ಹಾಕಬಹುದು. ಅದ್ರ ಹೌದು, ಸಾಮಾನ್ಯ ಅದು ಇಳುವರಿ ಎಲ್ಲ ಕಡಿಮೆ ಆಗ್ತದೆ ಅಂತ ಹೇಳ್ತಾರಲ್ಲ, ಸ್ವಲ್ಪ ಲೇಟ್ ಆಗಿ ಹುಟ್ಟಿದ್ರೆ ಏನು ಅದನ್ನು ನಮ್ಗೆ ಗೊತ್ತಿಲ್ಲ. ಹೌದು. ಆಮೇಲೆ ಕಾಳು ಮೆಣಸಿನ ನರ್ಸರಿ ಹೇಗೆ ಮಾಡ್ತೀರಿ? ಕಾಳು ಮೆಣಸಿನದು ಅದು ಪ್ಲಾಸ್ಟಿಕ್ಗೆ ಮಣ್ಣು ತುಂಬಿ 2 ಗಂಟಿಂದು ಬಳ್ಳಿ ಕಟ್ ಮಾಡಿ 1 ಗಂಟೆ ಮಣ್ಣೊಳಗೆ ಮತ್ತೊಂದು ಗಂಟೆ ಹೊರಗಡೆ ಇಟ್ಟು ಮೇಲಿಂದ ಪ್ಲಾಸ್ಟಿಕ್ ಮುಚ್ಚಿ ಅದ್ರ ಒಂದ್ಸತಿ ನೀರ್ ಹಾಕಿ ಅದು ಆ ನಂತರ ಒಂದು 1 ತಿಂಗಳಗಟ್ಟಲೆ ನೀರ್ ಹಾಕುವುದೇ ಬೇಡ ಅದಕ್ಕೆ, ಪ್ಲಾಸ್ಟಿಕ್ ಮುಚ್ಚಿಬಿಟ್ರೆ ಅದಕ್ಕೆ ಪ್ಲಾಸ್ಟಿಕ್ ಒಳಗಡೆ ಏನು ಮಣ್ಣು ಗಾಳಿ ಏನು ಹೋಗುವಂಗಿರುದಿಲ್ಲ. ಒಂದ್ಸತಿ ನೀರ್ ಹಾಕಿ ಮುಚ್ಚಿಟ್ಬಿಟ್ರೆ 1 ತಿಂಗಳದೊಳಗೆ ಅದು ಮೊಳಕೆ ಬಂದ ನಂತರ ಆಮೇಲೆ ಪ್ಲಾಸ್ಟಿಕ್ ತೆಗೆಯುದು. ಈಗ ಅಡಿಕೆ ಮರಕ್ಕೋ ತೆಂಗಿನ ಮರಕ್ಕೋ ಅಥವಾ ಮಾವಿನ ಹಲಸಿನ ಮರಕ್ಕೋ ಯಾವ್ದಕ್ಕೂ ಬಿಟ್ಟಿರ್ತೀರಿ ನೀವು ಕಾಳು ಮೆಣಸಿನ ಬಳ್ಳಿಯನ್ನ, ಅದರಲ್ಲಿ ಯಾವ ಬಳ್ಳಿಯನ್ನ ನರ್ಸರಿಗಾಗಿ ಆಯ್ಕೆ ಮಾಡ್ಕೊಳ್ತೀರಿ? ನಾವು ಮೊದಲಿಂದಾನು ಆ ತುದಿ ಮೇಲಿಂದ ಕೆಳಗೆ ಬಾಲ ಬರ್ತದೆ ಅದರದ್ದು, ಆ ಬಾಲನೇ ಕಟ್ ಮಾಡಿ ಮಾಡ್ತಾ ಇದ್ದೇವೆ. ಈಗೀಗ ಅದು ತುದಿ ಹೆಣೆಯನ್ನು ಕಟ್ ಮಾಡ್ಬೇಕು ಹೇಳ್ತಾ ಇದ್ದಾರೆ. ನಾವು ಮಾಡ್ತಾ ಇದ್ದಿದ್ದು ಅದೇ, ಮೇಲಿಂದ ಕೆಳಗೆ ಬಂದಿದ್ ಮಾತ್ರ ನಾವು ಬಳಸ್ತೇವೆ. ಹಂಗೆ ನೆಲಕ್ಕೆ ಹಬ್ಬಿದ್ದನ್ನು ತಗೊಳ್ಳೋದಿಲ್ಲ. ಯಾಕೆ? ಅದು ರೋಗ ಬಾಧೆ ಇರ್ತದೆ ಅಂತ ಹೇಳ್ತಾರೆ ಅದಕ್ಕೆ, ಹಾಗಾಗಿ ಅದನ್ನು ತಗೊಳ್ಳೋದಿಲ್ಲ. ಮೇಲಿಂದ ಕೆಳಗೆ ಬಂದಿದ್ದು ಮಾತ್ರ ಕಟ್ ಮಾಡ್ತೇವೆ. ಮತ್ತು ನಮ್ಮ ತೋಟದಲ್ಲೂ ಅದು ರೋಗ ಶುರು ಆಗ್ತದೆ ಬುಡಕ್ಕೆ ಕಟ್ ಮಾಡಿಬಿಟ್ರೆ. ಹಂಗಾಗಿ ಈಗ ಒಂದು ಕಾಳು ಮೆಣಸಿನ ಬಳ್ಳಿಯಲ್ಲಿ ನಿಮ್ಗೆ ಎಷ್ಟು ಬುಡ ಸಿಗ್ತದೆ ಕಟ್ ಮಾಡ್ಲಿಕ್ಕೆ? ಅದು ಒಂದೊಂದು ದೊಡ್ಡ ಬಳ್ಳಿಗೆ ಸಿಗ್ತದೆ ಸುಮಾರು ಒಂದು, ಹಾ, ಒಂದು ಒಂದೊಂದು ಗಿಡಕ್ಕೆ ಅಷ್ಟು ಸಿಗ್ತದೆ. ಎರಡೇ ಗಣ್ಣ ಕಟ್ ಮಾಡುದಲ್ಲ ಅದು, ಹಂಗಾಗಿ ಸಿಗ್ತದೆ ಅಷ್ಟು. ಅದು ಜಾಸ್ತಿ ಹಸಿರು ಇರಬಾರ್ದು, ಜಾಸ್ತಿ ಡಾರ್ಕ್ ಕೂಡ ಆಗಿರಬಾರ್ದು. ಹಾ, ಹದವಾಗಿ ಬಲ್ತಿರ್ಬೇಕು ಅದು. ಹಾ, ಹೆಚ್ಚು ಬೆಳೆದಿದ್ದು ಅಲ್ಲ ತುದಿ ಬೆಳೆತಿರ್ಬೇಕು. ಈ ವರ್ಷದ ಯಾವ ಸಮಯದಲ್ಲಿ ಕತ್ತರಿಸೋದು ಇದನ್ನ? ಕಾಳು ಮೆಣಸಿಗೆ 2-3 ಟೈಮ್ ಮಾಡ್ಲಿಕ್ಕೆ ಅಡ್ಡಿಲ್ಲ, ಅದು ಮಾರ್ಚ್ ಅಲ್ಲಿ ಅಡ್ಡಿಲ್ಲ. ಅದಕ್ಕೂ ಮಾರ್ಚ್ ಅಲ್ಲೆಲ್ಲ ಸ್ವಲ್ಪ ಒಣಗಿರ್ತದೆ? ಇಲ್ಲ ಇಲ್ಲ, ನಾವು ಮಾಡಿದ್ದೇ ಆ ಟೈಮಿಗೆ ಅಂದ್ರೆ ಅದು ಬಳ್ಳಿ ಕೆಳಗೆ ಬಂದಿರ್ತದೆ ಅವಾಗ, ಕೊಯ್ಲು ಆಗಿರ್ತದೆ. ಕೆಳಗೆ ಬಂದಿದ್ದನ್ನು ನೋಡಿ ನಾವು ಮಾಡಿದ್ವಿ ಮೊದಲು. ಅಂದ್ರೆ ಜೂನಕ್ಕೆ ನೆಡ್ಲಿಕ್ಕೆ 3 ತಿಂಗಳಿಗೆ ಅವಕಾಶ ಆಗ್ತದೆ ಹೇಳಿ. ಈ ಬೇರು ಬರ್ಲಿಕ್ಕೆ ಅಂತ ಏನಾದ್ರು ಹಾರ್ಮೋನ್ ಹಾಕ್ತೀರಾ? ಇಲ್ಲ, ಅಂತದೆಂತ ಹಾಕ್ಲಿಲ್ಲ ನಾವು. ಹಾಕಿದ್ದೆಲ್ಲವೂ ಕೂಡ ಬದುಕ್ತದೆ, ತಗೊಳ್ತಾ ಹೋಗ್ತದೆ? ಒಂದು 90% ಬದುಕ್ತದೆ, ಒಂದು 10% ಹೋಗ್ತದೆ ಅದರಲ್ಲಿ. ಈ ತೆಂಗಿನಕಾಯಿ ಒಡೆದಾಗ ನೀರು ಸಿಗ್ತದಲ್ಲ, ತೆಂಗಿನಕಾಯಿ ನೀರು, ಅದು ಆಗ್ಬೋದು ಅಥವಾ ಇದು ಎಳನೀರನ್ನ ಆಗ್ಬೋದು, ಇಂಥದ್ದೆಲ್ಲ ಸ್ವಲ್ಪ ಅದ್ದಿ ನೆಟ್ರೆ ಚೆನ್ನಾಗಿ ಬೇರು ಬರ್ತದೆ ಅಂತ ಹೇಳ್ತಾರಪ್ಪ, ಗೊತ್ತಿದ್ಯಾ? ಇಲ್ಲ, ನಮಗೆ ಗೊತ್ತಿಲ್ಲ ಅದು. ನಾವು ಆ ತರ ಏನು ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಇದು ಸಕ್ಸಸ್ ಆಗಿದೆ ನಮ್ದು. ಆಮೇಲೆ ಈಗ ಕಾಳು ಮೆಣಸಲ್ಲಿ ಯಾವ ತಳಿ ಇದೆ? ಪಣಿಯೂರಿ ಇದೆಯೋ, ಕರಿಮುಂಡ ಇದೆಯೋ, ಅಥವಾ ಇಲ್ಲಿ ಏನು ಸ್ಥಳೀಯವಾಗಿದೆಯೋ? ಹೇಗೆ ಸ್ಥಳೀಯವಾದ ತಳಿನೇ ಚೆನ್ನಾಗಿ ಫಸಲು ಬರ್ತದ? ಚೆನ್ನಾಗಿ ಫಸಲು ಬರ್ತದೆ. ಮೊದಲಿಂದಾನು ಇದ್ದಂತ ಬುಡವನ್ನ ನಾವು ಸಿರ್ಸೆಯಿಂದ ತಂದು ನೆಟ್ಟಿದ್ದಾಗಿತ್ತು ಇಲ್ಲಿ, ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಅದು ಸಿರ್ಸಿ ತಳಿನೇ ಇರಬೇಕು ಅಂತ. ಹಂಗಾಗಿ ಆಮೇಲೆ ಒಂದು ಬುಡಕ್ಕೆ ನೆಡುವುದಿದ್ರೆ ಕಾಳು ಮೆಣಸು ಒಂದೇ ಬುಡ ನೆಟ್ಟರೆ ಸಾಕು ಅಥವಾ 2-3 ಬಳ್ಳಿ ನೆಟ್ಟರೆ ಒಳ್ಳೇದ? ಅಂದ್ರೆ ತಗೊಂಡೋಗೋರಿಗೆ ಒಂದೊಂದೇ ಬುಡ ನೆಟ್ಟರೆ ಚಲೋ, ಅದು ಬೇಕಾದಷ್ಟು ಇದೆ ಅಂತಂದ್ರೆ 2-3 ಬುಡ ನೆಟ್ಟರೆ 2 ಸೈಡಿಂದ ನೆಟ್ಟರೆ ಚಲೋ. ನಮ್ದೇ ಇದ್ದಿದ್ರೆ 2-3 ಬುಡ ನೆಟ್ಟರೆ ಒಳ್ಳೆ ಇದಾಗಿ ಬರ್ತದೆ ಅದು. ಆಮೇಲೆ ಈಗ ಅಡಿಕೆ ಆಯ್ತು, ಏಲಕ್ಕಿ ಆಯ್ತು, ಕಾಳು ಮೆಣಸು ಆಯ್ತು, ಇದೆಲ್ಲ ನರ್ಸರಿ ಮಾಡ್ತಾ ಇದ್ರಿ, ಸ್ವಲ್ಪ ಹಣ್ಣಿನ ಗಿಡಗಳ ಬಗ್ಗೆ ಎಲ್ಲ ಆಸಕ್ತಿ ಇಲ್ವಾ ನಿಮಗೆ? ಹಣ್ಣಿನ ಗಿಡ ಇದೆ, ಆಸಕ್ತಿ ಇದೆ, ಆದ್ರೆ ಅದ್ರ ತಗೊಳ್ಳೋರ್ ಬಹಳ ಕಮ್ಮಿ. ನೀವು ತೋಟದಲ್ಲಿ ಏನೆಲ್ಲ ಹಾಕೊಂಡಿದ್ರಿ? ನಾವು ಹಲಸು, ಮಾವು, ಹಲಸು ಸಾಂಪ್ರದಾಯಿಕವಾಗಿ ಬೀಜದಿಂದ ಹಾಕಿದ್ರು ಬರ್ತದೆ. ಕಸಿ ಗಿಡ ಅಂತ ಏನಾದ್ರು ಹಾಕೊಂಡಿದ್ರ? ಹಲಸಿಂದು ಕಸಿ ಹಾಕಿದ್ದೇವೆ, ಮಂಗಳೂರಿಂದ ತಂದು ನೆಟ್ಟಿದ್ದು. ಮಂಗಳೂರಿಂದ ವರ್ಷ ಪೂರ್ತಿ ಆಗ್ತದೆ, ಅದಕ್ಕೆ ಬರ್ತಾ ಇದೆ. ಅದರಿಂದ ಏನಾದ್ರೂ ನರ್ಸರಿ ಮಾಡಿದ್ರ ಗಿಡ? ಇಲ್ಲ ಇಲ್ಲ ಇಲ್ಲ ಇಲ್ಲ. ಈಗ ಇತ್ತೀಚೆಗೆಲ್ಲ ಈಗ ರಂಬುಟಾನ್ ಎಲ್ಲ ಹೆಸರು ಕೇಳ್ತಾ ಇದ್ದೀವಲ್ಲ, ಅದೆಲ್ಲ ಬೆಳೆಯುವ ಪ್ರಯತ್ನ ಮಾಡಿದ್ರ? ಇಲ್ಲ, ಇನ್ನು ನಾವು ದೊನೆ ತಂದು ನೆಟ್ಟಿದ್ದೇವೆ ಅದನ್ನೆಲ್ಲ, ಈಗ ಇನ್ನು ಅದ್ರದ್ದು ಪ್ರಯತ್ನ ಮಾಡಿಲ್ಲ ನಾವು, ಇದಿಷ್ಟೇ ಸದ್ಯ. ಇಲ್ಲಿ ಕಿತ್ಲೆ ಎಲ್ಲ ಬರುದಿಲ್ವ ಈ ಊರಲ್ಲಿ? ಕಿತ್ಲೆ ಹಂಗೆ ಬಾಳ ಬರುದಿಲ್ಲ, ಅದಕ್ಕೆ ಬಿಸಿಲು ಬೇಕು ಫುಲ್. ತೋಟದಲ್ಲಿ ಹೌದು, ಬಯಲು ಸೀಮೆಗೆ ಚಲೋ ಅದು. ಈ ನಮ್ದು ಕಾಡಿದ್ದಲ್ಲಿ ಸ್ವಲ್ಪ ಕಮ್ಮಿನೇನು ಅಂತ, ರುಚಿಯಲ್ಲೂ ವ್ಯತ್ಯಾಸ ಇರ್ತದೆ ಅದು. ಮಳೆ ಜಾಸ್ತಿ ಆಯ್ತು. ಹೌದು, ಆ ತರದ ಬರುದಿಲ್ಲ ಇಲ್ಲಿ. ಸರಿ, ನರ್ಸರಿ ಬಗ್ಗೆ ನೀವು ಸಾಕಷ್ಟು ವಿಷಯವನ್ನ ಹೇಳಿದ್ರಿ, ನಿಮ್ಮ ಹತ್ರ ನರ್ಸರಿ ಗಿಡ ಇದೆ ಅಂತ ಹೇಗೆ ಗೊತ್ತಾಗ್ತದೆ ಜನರಿಗೆ? ಮೊದಲು ಅದೇ ಹೇಗೆ ಲೋಕಲ್ ಗೊತ್ತಾಗಿ ಹಾಗೆ ಹೊರಗಡೆ ಒಬ್ರಿಗೆ ಹೇಳೇ ಗೊತ್ತಾಗಿದೆ. ಹುಡ್ಕೊಂಡು ಬರ್ತಾರೆ. ಹೌದು, ನಾವಿಲ್ಲಿ ದಾಂಡೇಲಿ, ಜೋಯಿಡಾ, ರಾಮನಗರ ಈ ತರ ಸುತ್ತಮುತ್ತಲು ತಗೊಂಡು ಹೋಗ್ತಾರೆ ಬಂದು. ಹೌದು, ಫೋನ್ ಮಾಡಿ ಬರ್ತಾರ? ಹಾ, ಫೋನ್ ಮಾಡಿ ಬರ್ತಾರೆ. ಇದೆಯಾ ಇಲ್ವ ಅಂತ ಕೇಳ್ಕೊಳ್ಬೇಕಲ್ಲ ಅವರಿಗೆ. ಇದಕ್ಕೆ ಮೊದಲೇ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಬೇಕಾಗ್ತದ? ಹಾ, ಅಂದ್ರೆ ಫೋನ್ ಮಾಡ್ಕೊಂಡಿದ್ರೆ ಅವ್ರು ಬರ್ತಾರೆ ಅವಾಗ ನೋಡಿ. ನಾವು ಮೊದಲು ಬಂದವರಿಗೆ ಮೊದಲೇ ಕೊಟ್ಬಿಡ್ತೇವೆ, ಆಮೇಲೆ ಅವರು ಲೇಟ್ ಆಗಿ ಬಂದ್ರು ಹಂಗೆ ಅಂತ ಇಡುವುದಿಲ್ಲ ಅದು. ಈಗ ಈ ವರ್ಷ ಒಂದು 1.5 ಸಾವಿರ 2 ಸಾವಿರ ಗಿಡ ಮಾಡಬೇಕು ಅಂತ ಮೊದಲೇ ಏನಾದ್ರು ಯೋಜನೆ ಮಾಡ್ಕೊಳ್ತಿರೋ ಅಥವಾ ಹೇಗಿದೆ? ಹಣ್ಣಾಗುವಾಗಿಂದಾನೆ ಯೋಜನೆ ಇರಬೇಕು ನಮಗೆ. ಅದು ಸಾಮಾನ್ಯವಾಗಿ 2 ಸಾವಿರ ಮಾಡ್ತೀರಂತ ಹೇಗೆ? ಹಾ, 2.5 ಸಾವಿರ ನಮ್ದು ಆ ತರ ಜಾಗ ಇದೆ, ಅಷ್ಟು ಅಷ್ಟೇ ಮಾಡುದು ನಾವು, ಮತ್ತೆ ಹೆಚ್ಚು. ಈಗ ಡಿಮಾಂಡ್ ಇದೆ ಅಂತ ಜಾಸ್ತಿ ಮಾಡುದಿಲ್ಲ? ಇಲ್ಲ, ಅದಕ್ಕೆ ಜಾಗದ ವ್ಯವಸ್ಥೆ ಆಗ್ಬೇಕು, ನೀರಿನ ವ್ಯವಸ್ಥೆ ಆಗ್ಬೇಕು, ಹಾಗಾಗಿ ನಮ್ಮ ಲಿಮಿಟ್ ಎಷ್ಟಿದೆ ಅಷ್ಟೇ ಮಾಡ್ಕೊಳ್ತೇವೆ. ಈಗ ನರ್ಸರಿ ಗಿಡಗಳಿಗೆ ರೋಗ ಕೀಟಗಳೆಲ್ಲ ಬರುದಿಲ್ವ? ನಮ್ಮ ನರ್ಸರಿಯಲ್ಲಿ ಇನ್ನೂ ಏನು ಅಂತದ್ ಕಾಣ್ಲಿಲ್ಲ ಇನ್ನೇನು. ಬೇಸಿಗೆಲ್ಲ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ? ಸ್ಪ್ರಿಂಕ್ಲರ್ ವ್ಯವಸ್ಥೆ ಉಂಟು, ಕೈಯಲ್ಲಿ ಹಿಡಿಯುವಂತದ್ದು? ಕೈಯಲ್ಲೇ ಹಿಡಿಯುವುದೇ. ಸ್ಪ್ರಿಂಕ್ಲರ್ ಅಂದ್ರೆ ಒಂದೊಂದ್ ಕಡೆ ತಾಗುತ್ತೆ, ಹಂಗಾಗಿ ನಾವು ಕೈಯಲ್ಲೇ ಹಾಕ್ತೇವೆ ಅದ್ರ ನೀರು. ಒಂದು ಗಿಡಕ್ಕೆ ಇಷ್ಟು ಬೆಲೆ ಅಂತ ಹೇಗೆ ನಿರ್ಧಾರ ಮಾಡೋದು? ಇದಕ್ಕೆ ಏನ್ ಮಾನದಂಡ? ಅದು ನಾವು ಎಷ್ಟು ಖರ್ಚು ಮಾಡಿದ್ದೇವೆ ಅದಕ್ಕೆ ಲೆಕ್ಕಾಚಾರ ಇಡ್ತೇವೆ. ಅಡಿಕೆಗೆ ಪಾಲಿಥಿನ್ ಬ್ಯಾಗಿಗೆ ಮಣ್ಣು ತುಂಬಿದ್ದು, ಅದ್ರ ಮೇಲೆ ನಾವು ಲೆಕ್ಕಾಚಾರ ಹಾಕಿ ಇಟ್ಕೊಳ್ತೇವೆ. ಈಗ ಅಡಿಕೆಗೆ ಎಷ್ಟು ರೇಟ್ ಹಾಕ್ತಾರೆ ಒಂದು ಹಣ್ಣಿಗೆ? ಒಂದು ಹಣ್ಣಿಗೆ 5 ರೂಪಾಯಿವರೆಗೂ ಇದೆ. 5 ರೂಪಾಯಿ ಅಂತೂ ಇದು ಕೂಡ ನಿಮಗೆ ಒಂದು ಹೆಚ್ಚುವರಿ ಒಂದು ಲಾಭ ಸಿಗ್ತದೆ ನಿಮಗೆ? ಹೌದು, ನರ್ಸರಿಯಲ್ಲಿ ಒಳ್ಳೆ ಲಾಭ ಇದೆ. ಒಂದೇ ವರ್ಷ ಸ್ವಲ್ಪ ಕಷ್ಟ ಆಗ್ತದೆ, ಅಂದ್ರೆ ನೀರು ಮಾಡ್ಕೊಳ್ಬೇಕು, ಅದಕ್ಕೆ ಮೇಲೆ ಮುಚ್ಚಿಗೆ ಮಾಡ್ಬೇಕು, ಅದಕ್ಕೆಲ್ಲ 2ನೇ ವರ್ಷದಿಂದ ಲಾಭ ಇದೆ ಅದಕ್ಕೆ. ಉಳಿದ ಸಮಯದಲ್ಲಿ ಏನ್ ಮಾಡ್ತೀರಿ? ಹಲಸಿನಕಾಯಿ ಹಪ್ಪಳ ಮಾಡುದು, ಹಲಸಿನ ಸೀಸನ್ ಅಲ್ಲಿ ಚಿಪ್ಸ್ ಮಾಡುದು. ಈಗ ಒಂದು ಡ್ರೈಯರ್ ತಂದ್ಕೊಂಡು ಈಗ ಬಾಳೆಹಣ್ಣಿನ ಸುಕೇಳಿ ಮಾಡುವ ಅಂತ ಶುರು ಮಾಡಿದ್ದೇವೆ. ಈಗ ಫಸ್ಟ್ ಶುರುವಾಗಿದೆ. ಈಗ ಇದಕ್ಕೆಲ್ಲ ಮಾರುಕಟ್ಟೆ ಎಲ್ಲ ಹೇಗೆ? ಹಪ್ಪಳಕ್ಕೆ ರೆಸಾಲ್ಟು ಲೋಕಲ್ ಜನ ಎಲ್ಲ ಖರೀದಿ ಮಾಡ್ತಾರೆ. ಹಪ್ಪಳ ಬೇಕಾದಷ್ಟು ಸೇಲ್ ಆಗ್ತದೆ. ಹೌದು, ಹಪ್ಪಳ ಸೇಲ್ ಆಗ್ತಾ ಉಂಟು ಈಗ ಬೇಕಾದಷ್ಟು. ಅರಿಶಿನ ಇಟ್ಟು ಮಾಡ್ತೇವೆ. ಅರಿಶಿನ ಇಟ್ಟಿಗೆ ರೇಟ್ ಇಲ್ಲ ಈಗ ಸದ್ಯಕ್ಕೆ. ಏರುಪೇರು ಆಗ್ತಾ ಇರ್ತದ? ಯಾರು ತಗೊಳ್ಳೋರು ಇಲ್ಲ. ಅದ್ರ ಈ ಪೇಟೆಯಲ್ಲೇ ಕಮ್ಮಿಯಲ್ಲಿ ಸಿಗ್ತದೆ ಅಂತ, ಅದು ನಮ್ಗೆ ಕೆಲಸ ಹೆಚ್ಚಾಗ್ತದೆ. ಅದಕ್ಕೆ ಅರಿಶಿನ ಕಿತ್ತು ಅದು ತೊಳೆದು ಬೇಯಿಸಬೇಕು, ಹಿಟ್ಟು ಮಾಡಬೇಕು. ಅದು ಪೇಟೆಯಲ್ಲೇ ಕಮ್ಮಿ ರೇಟಿಗೆ ಸಿಗ್ತದೆ ಅಂತ ಅದನ್ನೇ ತಗೊಳ್ತಾರೆ. ಅಲ್ಲ, ಈಗ ಸಾವಯವ ರೀತಿಯಲ್ಲಿ ಬೆಳೆದಿದ್ದಕ್ಕಿಂತ ಹೆಚ್ಚಿನ ಬೇಡಿಕೆ ಇಲ್ವಾ? ಆ ತರ ಇನ್ನು ಮಾಡಿ ನೋಡ್ಲಿಲ್ಲ ನಾವು, ಇನ್ನು ಮುಂದೆ ನೋಡ್ಬೇಕು. ಈಗ ಒಳ್ಳೇದು, ಉಷಾ ಮೋಹನ್ ದೇಸಾಯಿ ಅವರೇ ಬೇರೆ ಬೇರೆ ರೀತಿಯ ಒಂದು ನರ್ಸರಿ, ಅಡಿಕೆ, ಏಲಕ್ಕಿ, ಕಾಳು ಮೆಣಸು ನರ್ಸರಿಯನ್ನ ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನರ್ಸರಿ ಸಸ್ಯಗಳ ನಿರ್ವಹಣೆ ಅನುಭವ ಈ ಕುರಿತು ಗುಂಡಾ ಜೋಯಿಡಾದ ಉಷಾ ಮೋಹನ್ ದೇಸಾಯಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. अरे अरे अरे क्या कर रहा है इधर इधर इधर हम बोल रहे हैं तेरे बीजू का पुतला बोल रहा पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे पहले ऐसा नहीं था पूछना अपने बड़े बुजुर्गों से कैसे फसल लहलहाती थी शुद्धता झलकती थी माटी भी तंदुरुस्त और लोग पहली वाली बात कहा पर हम तो सब यही डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं खर्चा कम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूंगा माटी से प्रेम की परंपरा है परंपरागत खेती ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಕೃಷಿ ಮಾಹಿತಿ ಪ್ರಯೋಜನಕಾರಿಯಾದಂತಹ ಅಣುಜೀವಿಗಳನ್ನು ಉಪಯೋಗಿಸಿಕೊಂಡು ತಯಾರಿಸುವಂತಹ ಜೈವಿಕ ಗೊಬ್ಬರಗಳನ್ನು ಅಣುಜೀವಿ ಗೊಬ್ಬರ ಅಥವಾ ಜೈವಿಕ ಗೊಬ್ಬರ ಅಂತ ಕರೀಬಹುದು ಜೈವಿಕ ಗೊಬ್ಬರಗಳು ಸಾವಯವ ಕೃಷಿಯ ಅವಿಭಾಜ್ಯವಾದಂತಹ ಅಂಗ ಜೈವಿಕ ಗೊಬ್ಬರಗಳಲ್ಲಿ ಹಲವಾರು ವಿಧಗಳಿವೆ ಸಾರಜನಕವನ್ನು ಸ್ಥಿರೀಕರಿಸುವಂತಹ ಅಣುಜೀವಿಗಳು ರಂಜಕವನ್ನು ಕರಗಿಸಿ ಪೂರೈಸುವಂತಹ ಅಣುಜೀವಿಗಳು ಮೈಕೋರೈಜಾ ಹಾಗೂ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಸಾವಯವವು ಕಳೆಯುವ ಹಾಗೆ ಮಾಡುವಂತಹ ಅಣುಜೀವಿಗಳು ಸಾರ್ವಜನಿಕ ಸ್ಥಿರೀಕರಿಸುವ ಅಣುಜೀವಿಗಳು ಅಂತಂದರೆ ವಾತಾವರಣದಲ್ಲಿ ನಮಗೆ ಗೊತ್ತಿರುವ ಹಾಗೆ ಶೇಕಡ 78 ಭಾಗದಷ್ಟು ಸಾರ್ವಜನಿಕದ ಅಂಶ ಇದೆ ಇದು ಅನಿಲ ರೂಪದಲ್ಲಿರುವುದರಿಂದ ಸಸ್ಯಗಳು ನೇರವಾಗಿ ಇವುಗಳನ್ನು ಉಪಯೋಗಿಸುವುದಕ್ಕೆ ಸಾಧ್ಯ ಇಲ್ಲ ಅನಿಲ ರೂಪದಲ್ಲಿರುವ ಸಾರ್ವಜನಿಕವನ್ನು ಕೆಲವೊಂದು ಬ್ಯಾಕ್ಟೀರಿಯಾಗಳು ಅಥವಾ ದುಂಡಾಣುಗಳು ಗುಂಪಿನ ಅಣುಜೀವಿಗಳು ತಮ್ಮ ದೇಹದಲ್ಲಿರುವಂತಹ ನೈಟ್ರೋಜಿನೇಸ್ ಎನ್ನುವ ಕಿಣ್ವದ ಸಹಾಯದಿಂದ ಘನರೂಪಕ್ಕೆ ಪರಿವರ್ತಿಸಿ ಸಸ್ಯಗಳಿಗೆ ಪೂರೈಸುತ್ತವೆ ಇದನ್ನು ಜೈವಿಕ ಸಾರಜನಕ ಸ್ಥಿರೀಕರಣ ಎಂದು ಕರೆಯಲಾಗುತ್ತದೆ ಇಂಗ್ಲಿಷ್ನಲ್ಲಿ ಇದನ್ನೇ ನೈಟ್ರೋಜನ್ ಫಿಕ್ಸೇಷನ್ ಎಂದು ಕರೆಯುವುದು ಇಲ್ಲಿ ಪ್ರಮುಖವಾಗಿ ಕೆಲವೊಂದು ಅಣುಜೀವಿಗಳು ಕೆಲಸ ಮಾಡುತ್ತವೆ ರೈಜೋಬಿಯಂ ಅಜಟೋಬ್ಯಾಕ್ಟರ್ ಅಜೋಸ್ಪಿರಿಲಂ ಅಸಿಟೋಬ್ಯಾಕ್ಟರ್ ಹಾಗೂ ಅಜೋಲಾ ಅಥವಾ ನೀಲಿ ಹಸಿರು ಪಾಚಿ ರೈಜೋಬಿಯಂ ಜೀವಾಣು ದ್ವಿದಳ ಜಾತಿಗೆ ಸೇರಿರುವಂತಹ ಬೆಳೆಗಳ ಸಸ್ಯಗಳ ಬೇರಿನ ಮೇಲೆ ಗಂಟುಗಳನ್ನು ಉತ್ಪಾದನೆ ಮಾಡಿ ಸಾರಜನಕದ ಶೇಖರಣೆ ಮಾಡುತ್ತದೆ ಏಕದಳ ಸಸ್ಯಗಳು ಕಾಯಿಪಲ್ಲೆ ಹತ್ತಿ ಸೂರ್ಯಕಾಂತಿ ಜೋಳ ಹಾಗೂ ತೃಣಧಾನ್ಯಗಳಲ್ಲಿ ಅಜಟೋಬ್ಯಾಕ್ಟರ್ ಅಥವಾ ಅಜೋಸ್ಪಿರಿಲಂನ್ನು ಬಳಸಿ ಸಾರಜನಕವನ್ನು ಪೂರೈಸಬಹುದು ಕಬ್ಬಿನ ಬೆಳೆಗೆ ಅಜೋಸ್ಪಿರಿಲಂ ಅಥವಾ ಅಸಿಟೋಬ್ಯಾಕ್ಟರ್ ಇವುಗಳನ್ನು ಉಪಯೋಗಿಸುವಂತಹದ್ದು ಸೂಕ್ತ ರೈಜೋಬಿಯಂ ಎನ್ನುವಂತಹದ್ದು ಬ್ಯಾಕ್ಟೀರಿಯಾ ಗುಂಪಿಗೆ ಸೇರಿರುವಂತಹ ಜೀವಾಣುವಾಗಿದ್ದು ದ್ವಿದಳ ಬೆಳೆಗಳು ಅಂದರೆ ಕಡಲೆ ತೊಗರಿ ಉದ್ದು ಹೆಸರು ಶೇಂಗಾ ಇವುಗಳ ಬೇರಿನ ಮೇಲೆ ಗಂಟುಗಳನ್ನು ಉತ್ಪಾದಿಸಿ ವಾತಾವರಣದಲ್ಲಿ ಇರುವಂತಹ ಸಾರಜನಕವನ್ನು ಶೇಖರಣೆ ಮಾಡುತ್ತವೆ ನಿರ್ದಿಷ್ಟವಾದ ರೈಜೋಬಿಯಂ ಪ್ರಭೇದ ನಿರ್ದಿಷ್ಟವಾದ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಸಾರಜನಕದ ಶೇಖರಣಾ ಸಾಮರ್ಥ್ಯವನ್ನು ಹೊಂದಿದೆ ಇದನ್ನು ಉಪಯೋಗಿಸುವಂತಹ ವಿಧಾನ ಅಂತಂದರೆ ನಿರ್ದಿಷ್ಟ ದ್ವಿದಳ ಧಾನ್ಯದ ಬೆಳೆಗೆ ನಿರ್ದಿಷ್ಟ ರೈಜೋಬಿಯಂ ತಳಿ ಇರುವುದರಿಂದ ರೈತರು ಸೂಕ್ತ ತಳಿಯನ್ನೇ ಆಯ್ದುಕೊಳ್ಬೇಕು ದ್ವಿದಳ ಧಾನ್ಯ ಬೆಳೆಯ ಬೀಜಗಳಿಗೆ ಬಿತ್ತುವ ಮೊದಲು ರೈಜೋಬಿಯಂ ಜೈವಿಕ ಗೊಬ್ಬರವನ್ನು ಲೇಪಿಸಬೇಕು ಪ್ರತಿ ಎಕರೆಯಲ್ಲಿ ಬಿತ್ತನೆ ಮಾಡುವ ದ್ವಿದಳ ಬೆಳೆಯ ಬೀಜದ ಪ್ರಮಾಣಕ್ಕೆ 1-10 ಕಿಲೋ ಪ್ರಮಾಣದಲ್ಲಿ ಕನಿಷ್ಠ 200 ಗ್ರಾಂನಷ್ಟು ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು ಬೀಜದ ಪ್ರಮಾಣ 10-15 ಕಿಲೋಗ್ರಾಂನಷ್ಟು ಇದ್ರೆ 500 ಗ್ರಾಂ ಜೈವಿಕ ಗೊಬ್ಬರ 25 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಇದ್ರೆ 1 ಕಿಲೋದಷ್ಟು ಜೈವಿಕ ಗೊಬ್ಬರವನ್ನು ಉಪಯೋಗಿಸಬೇಕಾಗ್ತದೆ ಮೊದಲು ಸ್ವಲ್ಪ ಅಂಟು ದ್ರಾವಣವನ್ನು ಬೀಜದ ಮೇಲೆ ಹಾಕಿ ಜೈವಿಕ ಗೊಬ್ಬರವನ್ನು ಸರಿಯಾದ ಪ್ರಮಾಣದಲ್ಲಿ ಸೇರಿಸಿ ಬೀಜೋಪಚಾರವನ್ನು ಮಾಡಬೇಕು ಇರುವೆ ಕಾಟ ಹೆಚ್ಚಾಗಿರುವಂತಹ ಪ್ರದೇಶದಲ್ಲಿ ಸಕ್ಕರೆ ಇಲ್ಲವೇ ಬೆಲ್ಲದ ಪಾಕವನ್ನು ಉಪಯೋಗಿಸಬಾರದು ನಂತರ 20 ನಿಮಿಷ ನೆರಳಿನಲ್ಲಿ ಬೀಜವನ್ನು ಒಣಗಿಸಿ ಬಿತ್ತನೆಯನ್ನು ಮಾಡಬಹುದು ಜೈವಿಕ ಗೊಬ್ಬರವನ್ನು ತಯಾರಿಸಿದ ದಿನಾಂಕದಿಂದ 3 ತಿಂಗಳ ಒಳಗಾಗಿ ಉಪಯೋಗಿಸುವಂತಹದ್ದು ಒಳ್ಳೆಯದು ಇಲ್ಲದೆ ಹೋದರೆ ಅಣುಜೀವಿಗಳ ಸಂಖ್ಯೆ ಕಡಿಮೆಯಾಗಿ ಸಾರಜನಕದ ಶೇಖರಣೆಯ ಪ್ರಮಾಣ ಕಡಿಮೆಯಾಗ್ತದೆ ಹೀಗೆ ರೈಜೋಬಿಯಂ ಜೈವಿಕ ಗೊಬ್ಬರವನ್ನು ಬಳಸುವುದರಿಂದ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಪ್ರತಿ ವರ್ಷ ಪ್ರತಿ ಹೆಕ್ಟೇರ್ನಲ್ಲಿ ಸುಮಾರು 60-180 ಕಿಲೋಗ್ರಾಂನಷ್ಟು ಸಾರಜನಕದ ಶೇಖರಣೆ ಉಂಟಾಗ್ತದೆ ಈ ಪ್ರಮಾಣವು ಬೆಳೆಗಳು ಮಣ್ಣಿನ ಗುಣಲಕ್ಷಣ ಹಾಗೂ ಹವಾಮಾನದಲ್ಲಿ ಇವುಗಳನ್ನು ಅವಲಂಬಿಸಿರುತ್ತದೆ ಇದರಿಂದ ಬೇಳೆಕಾಳುಗಳಲ್ಲಿ ಸಾರಜನಕದ ಪ್ರಮಾಣ ಅಭಿವೃದ್ಧಿ ಆಗುವುದೇ ಅಲ್ಲದೆ ಧಾನ್ಯದ ಇಳುವರಿಯಲ್ಲೂ ಶೇಕಡ 12-15% ಹೆಚ್ಚಾಗುತ್ತದೆ. ಇದಲ್ಲದೆ ಶೇಖರಣೆಯಾದ ಸಾರಜನಕದ ಪ್ರಮಾಣದಲ್ಲಿ ಶೇಕಡ 35% ಮಣ್ಣಿನಲ್ಲೇ ಉಳಿಯುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ. ಜೈವಿಕವಾಗಿ ಸ್ಥಿರೀಕರಣೆಯಾದ ಸಾರಜನಕವು ಭೂಮಿಯಿಂದ ನಶಿಸಿ ಹೋಗುವುದಿಲ್ಲ. ಅಂತಹ ಹೊಲದಲ್ಲಿ ಬೆಳೆದಿರುವಂತಹ ಇತರ ಬೆಳೆಗಳ ಇಳುವರಿಯೂ ಕೂಡ ಹೆಚ್ಚಾಗುತ್ತದೆ. ದ್ವಿದಳ ಬೆಳೆಯ ಜೊತೆ ಏಕದಳ ಬೆಳೆಯನ್ನು ಬೆಳೆದಾಗ ಏಕದಳದ ಬೆಳೆಯ ಇಳುವರಿಯೂ ಕೂಡ ಹೆಚ್ಚಾಗುತ್ತದೆ. ಅಜಟೋಬ್ಯಾಕ್ಟರ್ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ಜೈವಿಕ ಗೊಬ್ಬರ. ಇದು ಕೂಡ ಬ್ಯಾಕ್ಟೀರಿಯಾ ಗುಂಪಿನ ಏಕಾಣುಜೀವಿ. ಗಾಳಿಯಲ್ಲಿರುವಂತಹ ಸಾರಜನಕವನ್ನು ತನ್ನ ದೇಹದಲ್ಲೇ ಇರುವ ನೈಟ್ರೋಜಿನೇಸ್ ಎನ್ನುವ ಕಿಣ್ವದ ಸಹಾಯದಿಂದ ಶೇಖರಣೆ ಮಾಡುತ್ತದೆ. ಅಜಟೋಬ್ಯಾಕ್ಟರ್ ಜೈವಿಕ ಗೊಬ್ಬರವನ್ನು ಜೋಳ, ಗೋವಿನ ಜೋಳ, ಗೋಧಿ, ರಾಗಿ, ಹತ್ತಿ, ಕಬ್ಬು, ಸೂರ್ಯಕಾಂತಿ, ಮೆಣಸಿನಕಾಯಿ ಹಾಗೆ ಇನ್ನಿತರ ತರಕಾರಿ ಬೆಳೆಗಳಿಗೆ ಉಪಯೋಗಿಸಿ ಸಾರಜನಕವನ್ನು ಪೂರೈಸಬಹುದು. ಇದರಿಂದ ಮಣ್ಣಿನ ಫಲವತ್ತತೆ ಮತ್ತು ಇಳುವರಿ ಹೆಚ್ಚಾಗುತ್ತದೆ. ಇದನ್ನು ಉಪಯೋಗಿಸುವ ವಿಧಾನದ ಬಗ್ಗೆ ಹೇಳುವುದಿದ್ರೆ ಅಜಟೋಬ್ಯಾಕ್ಟರ್ನಿಂದ ಬೀಜೋಪಚಾರವನ್ನು ಕೂಡ ರೈಸೋಬಿಯಂ ರೀತಿಯಲ್ಲೇ ಮಾಡಬಹುದು. ನಾಟಿ ಮಾಡುವ ಬೆಳೆಗಳಿಗೆ 1 ಕಿಲೋ ಅಜಟೋಬ್ಯಾಕ್ಟರ್ ಜೈವಿಕ ಗೊಬ್ಬರವನ್ನು 20 ಲೀಟರ್ ನೀರಿನಲ್ಲಿ ಬೆರೆಸಿ ಮಿಶ್ರಣದಲ್ಲಿ ನಾಟಿ ಮಾಡುವಂತಹ ಸಸಿಯ ಬೇರನ್ನು ಅದ್ದಿ ನಾಟಿ ಮಾಡಬೇಕು. ತೋಟಗಾರಿಕಾ ಬೆಳೆಗಳಿಗೆ ಅಂದರೆ ತೆಂಗು, ಅಡಿಕೆ ಇಂತಹ ಬೆಳೆಗಳಿಗೆ, ಇಲ್ಲವೇ ಹಣ್ಣಿನ ಬೆಳೆಗಳಾದ ಮಾವು, ಸಪೋಟ ಇವುಗಳಿಗೆ ಅಜಟೋಬ್ಯಾಕ್ಟರ್ ಜೈವಿಕ ಗೊಬ್ಬರವನ್ನು ಗಿಡದ ಸುತ್ತಲೂ ಬಳೆಯ ಆಕಾರದ ತಗ್ಗುವನ್ನು ತೆಗೆದು ಪ್ರತಿ ಗಿಡಕ್ಕೆ ಸುಮಾರು 50 ಗ್ರಾಂನಷ್ಟು ಜೈವಿಕ ಗೊಬ್ಬರವನ್ನು 2 ಕಿಲೋಗ್ರಾಂ ಸಾವಯವ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಕೊಡಬೇಕು. ಹೀಗೆ ಜೈವಿಕ ಗೊಬ್ಬರವಾದಂತಹ ಅಜಟೋಬ್ಯಾಕ್ಟರ್ ಅನ್ನು ಬಳಸುವುದರಿಂದ ಪ್ರತಿ ವರ್ಷ ಪ್ರತಿ ಹೆಕ್ಟೇರ್ಗೆ ಸುಮಾರು 15-20 ಕಿಲೋದಷ್ಟು ಸಾರಜನಕವನ್ನು ಪೂರೈಕೆ ಮಾಡಬಹುದು. ಹಲವಾರು ವಿಟಮಿನ್ಗಳನ್ನು ಉತ್ಪಾದಿಸುವುದರಿಂದ ಧಾನ್ಯದ ಇಳುವರಿಯಲ್ಲಿ ಶೇಕಡ 10-12% ಹೆಚ್ಚುವರಿ ಕಂಡುಬರುತ್ತದೆ. ಎಜೋಸ್ಪಿರಿಲಮ್ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ಜೈವಿಕ ಗೊಬ್ಬರ. ಇದನ್ನು ದ್ವಿದಳ ಧಾನ್ಯದ ಬೆಳೆಗಳಲ್ಲದೆ ಎಲ್ಲಾ ಬೆಳೆಗಳಿಗೂ ಶಿಫಾರಸು ಮಾಡಲಾಗ್ತಾ ಇದೆ. ಅಜಟೋಬ್ಯಾಕ್ಟರ್ನಂತೆ ಅಜೋಸ್ಪಿರಿಲಮ್ ಕೂಡ ಜೋಳ, ಗೋಧಿ, ಗೋವಿನ ಜೋಳ, ಸೂರ್ಯಕಾಂತಿ, ಹತ್ತಿ, ಮೆಣಸಿನಕಾಯಿ, ಟೊಮೆಟೊ ಇನ್ನಿತರ ತರಕಾರಿ ಬೆಳೆಗಳಿಗೆ ಬೀಜೋಪಚಾರ ಮಾಡಬಹುದು. ಸಸ್ಯಗಳು ಅಥವಾ ಬೀಜ ಕಾಂಡಗಳನ್ನು ಅಜೋಸ್ಪಿರಿಲಮ್ ಜೈವಿಕ ಗೊಬ್ಬರದ ಸಗಣಿ ಬಗ್ಗಡದಲ್ಲಿ ಕೂಡಿಸಿ ಇವುಗಳನ್ನು ಅದ್ದಿ ನಾಟಿ ಮಾಡಬಹುದು. ಪ್ರತಿ ವರ್ಷ ಪ್ರತಿ ಹೆಕ್ಟೇರಿಗೆ 30-40 ಕಿಲೋಗ್ರಾಂನಷ್ಟು ಸಾರಜನಕವನ್ನು ಪೂರೈಸುವುದೇ ಅಲ್ಲದೆ ಸಸ್ಯಗಳ ಬೆಳವಣಿಗೆಗೆ ಪ್ರಚೋದನೆ ನೀಡುವ ಇಂಡೋಲೆಸಿಟಿಕ್ ಆಮ್ಲ IAA, ಸೈಟೋಕೈನಿನ್ ಇವುಗಳನ್ನು ಉತ್ಪಾದಿಸುವುದರಿಂದ ಬೆಳೆಯ ಇಳುವರಿಯಲ್ಲಿ ಶೇಕಡ 10-15% ಹೆಚ್ಚಳ ಉಂಟಾಗಿರುವುದು ಕಂಡುಬರುತ್ತದೆ. ಅಜೋಸ್ಪಿರಿಲಮ್ ಜೈವಿಕ ಗೊಬ್ಬರವನ್ನು ಉಪಯೋಗಿಸುವ ವಿಧಾನ ಮತ್ತು ಪ್ರಮಾಣ ರೈಸೋಬಿಯಂ ಅಣುಜೀವಿ ಗೊಬ್ಬರದ ಹಾಗೆ ಮಾಡಬೇಕಾಗ್ತದೆ. ಅಸಿಟೋಬ್ಯಾಕ್ಟರ್ ಎನ್ನುವಂತಹದ್ದು ಇನ್ನೊಂದು ಜೈವಿಕ ಗೊಬ್ಬರ. ಇದನ್ನು ಉಪಯೋಗಿಸುವಂತಹ ವಿಧಾನ ಕೂಡ ಹೀಗೆ ಇದೆ. ಜೈವಿಕ ಗೊಬ್ಬರವನ್ನು ಸುಮಾರು 4 ಕಿಲೋಗ್ರಾಂನಷ್ಟು 80 ಲೀಟರ್ ನೀರಿನಲ್ಲಿ ಬೆರೆಸಿ ಮಿಶ್ರಣ ಮಾಡಿ 1 ಎಕರೆ ಪ್ರದೇಶದಲ್ಲಿ ನಾಟಿ ಮಾಡುವ ಕಬ್ಬಿನ ತುಂಡುಗಳನ್ನು ಅದ್ದಿ ನಾಟಿ ಮಾಡಬಹುದು. ಕೂಳೆ ಬೆಳೆಗಳಿಗೆ ಆದರೆ 5 ಕಿಲೋಗ್ರಾಂನಷ್ಟು ಅಸಿಟೋಬ್ಯಾಕ್ಟರ್ ಜೈವಿಕ ಗೊಬ್ಬರವನ್ನು 25 ಕಿಲೋಗ್ರಾಂ ಹಟ್ಟಿ ಗೊಬ್ಬರದ ಜೊತೆ ಸೇರಿಸಿ 1 ಎಕರೆ ಪ್ರದೇಶಕ್ಕೆ ಬಳಸಬಹುದು. ಹಾಗೆಯೇ ಅಜೋಲಾ ಅಥವಾ ನೀಲಿ ಹಸಿರು ಪಾಚಿ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ಜೈವಿಕ ಗೊಬ್ಬರ. ಇದು ನೀರಿನ ಮೇಲೆ ತೇಲಾಡಿಕೊಂಡು ಬೆಳೆಯುವಂತಹ ಜರಿ ಸಸ್ಯ. ಇದರ ಎಲೆಗಳ ರಂಧ್ರಗಳಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ನೀಲಿ ಹಸಿರು ಪಾಚಿ ಗುಂಪಿಗೆ ಸೇರಿರುವಂತಹ ಅಣುಜೀವಿಗಳಿರ್ತವೆ. ನೀಲಿ ಹಸಿರು ಪಾಚಿಯು ತನ್ನ ದೇಹದಲ್ಲಿರುವಂತಹ ನೈಟ್ರೋಜಿನೇಸ್ ಕಿಣ್ವದ ಸಹಾಯದಿಂದ ಸಾರಜನಕವನ್ನು ಶೇಖರಿಸುತ್ತದೆ. ಅಜೋಲ ಸಸ್ಯದಲ್ಲಿ ಹಲವಾರು ಪೋಷಕಾಂಶಗಳಿರ್ತವೆ. ಸಾರಜನಕ 4-6%, ರಂಜಕ 0.5-1%, ಪೊಟ್ಯಾಷ್ 3-7 ಪ್ರಮಾಣದಲ್ಲಿ, ಸುಣ್ಣ, ಕಬ್ಬಿಣ, ಮ್ಯಾಂಗನೀಸ್, ಮ್ಯಾಗ್ನೀಷಿಯಂ ಈ ಪೋಷಕಾಂಶಗಳು ಕೂಡ ಇರ್ತವೆ. ಇದರ ಜೊತೆಗೆ ನೀಲಿ ಹಸಿರು ಪಾಚಿಯು ಸಾರಜನಕವನ್ನು ಶೇಖರಿಸುತ್ತದೆ. ಗದ್ದೆಯಲ್ಲಿ ಬೆಳೆಯುವ ಭತ್ತಕ್ಕೆ ಇದೊಂದು ಉತ್ತಮವಾದಂತಹ ಜೈವಿಕ ಗೊಬ್ಬರವಾಗಿದೆ. ಅಜೋಲವನ್ನು ಉಪಯೋಗಿಸುವಂತಹ ವಿಧಾನದ ಬಗ್ಗೆ ಹೇಳುವುದಿದ್ರೆ ಪ್ರತಿ ಎಕರೆ ಗದ್ದೆಯಲ್ಲಿ ಬೆಳೆಯುವ ಭತ್ತಕ್ಕೆ ಸುಮಾರು 300 ಕಿಲೋಗ್ರಾಂನಷ್ಟು ಹಸಿರು ಪಾಚಿ ಜೈವಿಕ ಗೊಬ್ಬರದ ಅವಶ್ಯಕತೆ ಇರುತ್ತದೆ. ಈ ಕಾರಣದಿಂದ ರೈತರು ತಮಗೆ ಅಗತ್ಯ ಇರುವಂತಹ ಅಜೋಲವನ್ನು ಸುಲಭವಾಗಿ ತಾವೇ ಬೆಳ್ಕೊಳ್ಳಬಹುದು. 1 ಎಕರೆ ಭತ್ತದ ಬೆಳೆಗೆ ಅಗತ್ಯ ಇರುವಂತಹ ಅಜೋಲವನ್ನು ಬೆಳೆಯುವುದಕ್ಕೆ 1 ಗುಂಟೆ ಪ್ರದೇಶವನ್ನು ಹದ ಮಾಡಿಕೊಂಡು 4 ಬುಟ್ಟಿ ಸಗಣಿ ಅಂದರೆ ಸುಮಾರು 100 ಕಿಲೋಗ್ರಾಂನಷ್ಟು ಬೇಕಾಗ್ತದೆ. ಇವುಗಳನ್ನು ಹಾಕಿ 3-4 ಅಂಗುಲ ನೀರನ್ನು ಮಣ್ಣಿನ ಮೇಲೆ ನಿಲ್ಲುವ ಹಾಗೆ ಮಾಡಬೇಕು. ನಂತರ 20 ಕಿಲೋ ಅಜೋಲಾ ಸಸ್ಯಗಳನ್ನು ನೀರಿನ ಮೇಲೆ ಹರಡಿದರೆ ಸುಮಾರು 2 ವಾರಗಳಲ್ಲಿ ಸಮೃದ್ಧವಾಗಿ ಬೆಳೆದು 300 ಕಿಲೋದಷ್ಟು ಅಜೋಲಾ ದೊರೆಯುತ್ತದೆ. ಪ್ರತಿ ಎಕರೆಗೆ ಸುಮಾರು 300 ಕಿಲೋದಷ್ಟು ಅಜೋಲವನ್ನು ಭತ್ತದ ಪೈರು ನಾಟಿ ಮಾಡುವ ಮೂರು ವಾರ ಮೊದಲು ಗದ್ದೆಯಲ್ಲಿ ನೀರಿನ ಮೇಲೆ ಹರಡಬೇಕು. ಮೂರು ವಾರಗಳಲ್ಲಿ ಅಜೋಲಾ ಚೆನ್ನಾಗಿ ಬೆಳೆದು ಸುಮಾರು 4-5 ಸಾವಿರ ಕಿಲೋಗ್ರಾಂನಷ್ಟು ಆಗ್ತದೆ. ಭತ್ತದ ಪೈರು ನಾಟಿ ಮಾಡುವುದಕ್ಕೆ ಮೊದಲು ಗದ್ದೆಯಲ್ಲಿರುವಂತಹ ನೀರನ್ನೆಲ್ಲ ಬಸಿದು ಅಜೋಲವನ್ನ ಗದ್ದೆಗೆ ಸೇರಿಸಿದರೆ ಅದು ಅಲ್ಲಿ ಕಳಿತು ನೀಲಿ ಹಸಿರು ಪಾಚಿಯ ಸಹಾಯದಿಂದ ಶೇಖರಿಸಿರುವಂತಹ ಸಾರಜನಕದ ಜೊತೆಗೆ ತನ್ನಲ್ಲಿರುವ ಹಲವಾರು ಪೋಷಕಾಂಶಗಳನ್ನು ಮಣ್ಣಿಗೆ ಬಿಡುಗಡೆ ಮಾಡುತ್ತದೆ. ಒಂದು ವೇಳೆ ರೈತರಿಗೆ ಅಜೋಲಾ ಬೆಳೆಯುವುದಕ್ಕೆ 3 ವಾರಗಳ ಕಾಲಾವಕಾಶ ಇಲ್ಲದೆ ಹೋದಲ್ಲಿ ಭತ್ತದ ಪೈರನ್ನು ಮೊದಲು ನಾಟಿ ಮಾಡಿ ಪೈರಿನ ಸಾಲುಗಳ ಮಧ್ಯದಲ್ಲಿ ಅಜೋಲವನ್ನು ಗದ್ದೆಯ ನೀರಿನ ಮೇಲೆ ಹರಡಿದರೆ ಅದು ಪೈರಿನ ಜೊತೆಯಲ್ಲೇ ಬೆಳೀತದೆ. ನಂತರ ರೈತರು ಗದ್ದೆಯ ಮಣ್ಣಿಗೆ ಅಜೋಲವನ್ನು ಸೇರಿಸಿದರೆ ಪೋಷಕಾಂಶಗಳನ್ನು ಪೂರೈಸಬಹುದು. ಪ್ರತಿ ಎಕರೆ ಗದ್ದೆಯಲ್ಲಿ ಅಜೋಲಾ ಸುಮಾರು 18-20 ಕಿಲೋಗ್ರಾಂನಷ್ಟು ಸಾರಜನಕವನ್ನು ಪೂರೈಸುತ್ತದೆ. ಹಾಗೂ ಅಜೋಲದಲ್ಲಿರುವಂತಹ ರಂಜಕ, ಪೊಟ್ಯಾಷ್ ಹಾಗೂ ಇತರೆ ಪೋಷಕಾಂಶಗಳು ಕೂಡ ಬೆಳೆಗಳಿಗೆ ಲಭ್ಯವಾಗುತ್ತವೆ. ಅಜೋಲಾಗೆ ತ್ವರಿತವಾಗಿ ಬೆಳೆಯುವಂತಹ ಶಕ್ತಿ ಇದು. ಇದೊಂದು ಉತ್ತಮವಾದಂತಹ ಹಸಿರೆಲೆ ಗೊಬ್ಬರವಾಗಿದೆ. ಇದರಿಂದ ಭತ್ತದ ಇಳುವರಿ 10-15% ಹೆಚ್ಚಾಗುತ್ತದೆ. ಅಜೋಲವನ್ನು ಸಾವಯವ ಗೊಬ್ಬರವಾಗಿ ಹಣ್ಣು, ತರಕಾರಿ, ಹೂವಿನ ಗಿಡಗಳಿಗೂ ಕೊಡುವುದರಿಂದ ಇಳುವರಿಯಲ್ಲಿ ಹೆಚ್ಚಳವಾಗುತ್ತದೆ. ಕಾಂಪೋಸ್ಟ್ ತಯಾರಿಕೆಯಲ್ಲಿ ಅಜೋಲವನ್ನು ಮಿಶ್ರಣ ಮಾಡಿದರೆ ಪೌಷ್ಟಿಕತೆಯಲ್ಲಿ ಹೆಚ್ಚಳವಾಗುತ್ತದೆ. ಅಜೋಲದಲ್ಲಿ 30% ಪ್ರೋಟೀನ್ನ ಪ್ರಮಾಣ ಇರುವುದರಿಂದ ಪ್ರಾಣಿಗಳಿಗೂ, ದನಕರುಗಳಿಗೆ ಹಾಗೂ ಮೀನಿಗೂ ಕೂಡ ಉತ್ತಮವಾದಂತಹ ಆಹಾರವಾಗಿ ಇವುಗಳನ್ನು ಬಳಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಮಹಾದೇವ್ ಗೋವಿಂದ ಮರಾಠಿ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. ನಮಸ್ಕಾರ. ತಿಂಗಳ ತೋ ತಾತು ಮೈ ಗೋವಿಂದ ಹರಿ ಕಾಂತರ್ ಕಾಣ್ ಶಿ ಸಂಜಿ ಬಾಂತರ್ ಬಾಣ್ ಕಾಣಿ ಪ್ರಾಣಿ ಬರಕೃಂದ ಗೋವಿಂದ ಏಕ ತಿಶರ ಕೋಟಿ ಜವಾನೇಕ ಶಿಗಮೋ ಶಿವರಾತ್ರಿ ನಾನು ಹೊಳಿಯೇರೋ ಕಾಂಬೋಗಾ ಚಲೋ ರೇ ಕೇಳಿಯಾ ತಿಟೇವರು ಕಾಂಬೋಗಾ ಚಲೋ ಮಾಶರ ಕೋಟಿ ಜವಾನೇಕ ಶಿಗಮೋ ಶಿವರಾತ್ರಿ ನಾನು ಹೊಳಿಯೇರೋ ಕಾಂಬೋಗಾ ಚಲೋ ರೇ ಕೇಳಿಯಾ ತಿಟೇವರು ಕಾಂಬೋಗಾ ಧರೇನು ಹೈ ಕೈಶಾವರು ರೇ ಕೇಳಿಯಾ ಧರೇನು ಹೈ ಅಂದರೇನು ಹೈ ಕಜಾ ಬರೋರೇ ಕೇಳಿಯಾದರೇನು ಹೈ ಕುಂದ ಬರೋಮೇನು ಹೈ ಶೇಖರ ರೇ ಕೇಳಿಯಾದರೇನು ಹೈ ಶೇಖರ ಮಾರೇನು ಹೈ ಕಜಾ ಬರೋರೇ ಕೇಳಿಯಾದರೇನು ಹೈ ಕುಂದ ಬರೋಮಾ ಕುಲಂಬು ಹೈ ಕಚಾವರ ರೇ ಕೇಳಿಯಾಂಬು ಹೈ ಕಚಾವರ ರೇ ಕೇಳಿಯಾ ಕುಲಂಬು ಹೈ ಕಚಾವರೋಮಾ ಲಾಟ್ರಿ ಲಾಟ್ರಿ ಗಣಿ ಅಲ್ಲ ಆಗುಂದೇಶ್ವರ. ಯಾಕೋ ಚೆನ್ನಡೆ ತರ ಗಾರು ಬಾಂಧಲೆ ಕೂವಳರೆ ಕೇಳಿಯ ಗಾರು ಬಾಂಧಲೆ ಕೂವಳೆ ಮಾರು ಬಾಂಧಲೆ ಕೂವಳರೆ ಕೇಳಿಯ ಗಾರು ಬಾಂಧಲೆ ಕೂವಳೆ ಮಾ ಯಾಕೋ ಚೆನ್ನಡೆ ಕೊರು ಗಾರು ಬಾಂಧಲೆ ಕೂವಳರೆ ಕೇಳಿಯ ಗಾರು